ಇದೇನು, ನಾನು ಸೆಳೆದಂತೆ ಈ ದ್ರೌಪದಿಯ ಸೀರೆಯು ಅಕ್ಷಯವಾಗ ಹತ್ತಿರುವುದಲ್ಲ. ಹೇ ಆಗ್ರಜ, ಈ ಕಾರ್ಯವು ನನ್ನಿಂದಾಗದು. ಹೇ ಕುರುಕುಲೇಂದ್ರನೇ, ನೀವು ಮಾಡುವ ವೇಷ ಕೃತ್ಯವನ್ನು ನನ್ನ ಪತಿಯಾದ ಭೀಮ ಬಲಾಟನು ನೋಡಿದರೆ ನಿಮ್ಮೆಲ್ಲರನ್ನು ಯಮಸದನಕ್ಕೆ ಹಟ್ಟುವನು. ಕಾರಣ, ನನ್ನ ಮೇಲಿನ ಕ್ರೂರ ದೃಷ್ಟಿಯನ್ನು ಬಿಟ್ಟು ನಿಮ್ಮ ಹೆಂಡರ ಮೇಲೆ ಈ ಕಾರ್ಯವನ್ನು ಮಾಡುವಂತವರಾಗಿರಿ. ಆಹೇ ಪಂಚ ಪಾಂಡವರ ಪ್ರಾಣಾಧಾರಕನೇ, ಈ ಕ್ರೂರನ ಅನ್ಯಾಯವನ್ನು ನೋಡಿ ಸುಮ್ಮನೆ ಕುಳಿತಿರುವಿರ? ಪತಿಯೇ ಹೇಳುತ್ತೀನಿ ಕೇಳುವಂತವರ. ಋಷಿಗಳು ಹೇಳಿದ ಪ್ರಕಾರ ನಾವೆಲ್ಲರೂ ನಾರು ಮಡಿಗಳನ್ನು ಉಟ್ಟುಕೊಂಡು ಅರಣ್ಯಕ್ಕೆ ತೆರಳೋಣ. ನಡೆಯುವಂತವರಾಗಲಲ್ಲದು. ಹಾ ದೇವ, ನೀನೇ ಕಾಪಾಡು. Bye. ಅನುಜಾತಗಳಿರ, ನಾವು ವನವಾಸವನ್ನು ಅನುಭವಿಸಲಿಕ್ಕೆ ಕಾಮ್ಯಕ ವನಕ್ಕೆ ಬಂದಂತಾಯಿತು. ಹೇ ಎನ್ನ ಅನುಜಾತನಾದ ಫಲ್ಗುಣ, ದೇವ ತಂದೆಯಾದ ಇಂದ್ರದೇವನ ಕಡೆಯಿಂದ ಆ ಒಂದು ಪತ್ರ ಬಂದಿದೆ. ಅದು ಏನಂದರೆ, ಆ ದುರುಳರಾದ ನಿವಾಸ ಕವಚಕರೆಂಬ ದಾನವರು ತಂದೆಗೆ ಬಹಳ ಉಪದ್ರ ಕೊಟ್ಟಿರುವರಂತೆ. ಕಾರಣ, ನೀನು ದೌಡು ಮಾಡಿ ಕೈಲಾಸಪುರಕ್ಕೆ ಹೋಗಿ ಆ ದಾನವರನ್ನು ನೀಗೆ ಬರುವಂತವನಾಗೋ ಎನ್ನ ಅನುಜಾತನೇ. ಅಣ್ಣ ನಮಸ್ಕರಿಸುತ್ತೇನೆ, ಬೇಗನೆ ಅಪ್ಪಣೆಯನ್ನು ಕೊಟ್ಟು ಕಳೆಯಿರಿ, ಆ ದಾನವರನ್ನು ಸಂಹಾರ ಮಾಡಿ ನಿಮ್ಮ ಪಾಲಿಗೆ ಕೀರ್ತಿಯನ್ನು ತರುತ್ತೇನೆ. ತಿಳಿಯತೇ ಅಣ್ಣ? ಮಾಡದೆ ಹೋಗಿ ಬರುವಂತವನಾಗು. ನೀನು ಸ್ವಚ್ಛದಿಂದ ನಿನ್ನ ರಾಜ್ಯವನ್ನು ಆಳುವಂತವನಾಗುವ ತಂದೆ. ಹೇ ಕಂದ, ಆ ದಾನವರನ್ನು ನೀಗೆ ಬಂದದ್ದು ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು. ನೀನು ಸ್ವಲ್ಪ ಹೊತ್ತು ಈ ಅರಮಂದಿರದಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಂತವನಾಗಲ್ಲ. ಸಾರಥಿ, ಈ ಧನುಂಜಯನ ಮುಂದೆ ರಂಭಾ ಓರ್ವಸಿಯರ ನರ್ತನವನ್ನು ಪ್ರಾರಂಭ ಮಾಡುವಂತವನಾಗುವ. ಇಂದಿನ ಯುದ್ಧದಲ್ಲಿ ದಣಿದು ಬಂದಿರುವೆನೆಂದು ಈ ಪರಿ ನಿದ್ರೆಯಲ್ಲಿ ಮಲಗಿರುವಿಯಾ? ಮದ್ದಾನಿಯಾಗಿ ಕಾಮಾತುರಳಾಗಿ ಬಂದಿರುವ ಈ ಪದ್ಮಲೋಚನಿಯಳನ್ನು ಉದ್ಧಾರ ಮಾಡೆಂದು ಬೇಡಿಕೊಳ್ಳುವೆನು. ಪಾರ್ಥರಾಯ ಎದ್ದೇಳು ಎದ್ದೇಳು. ಹೇ ಅರ್ಜುನ, ನಾನು ಬಂದ ಕಾರ್ಯವೇನು, ನೀನು ಅಂದ ರೀತಿ ಏನು? ನೀನು ನನ್ನೊಡನೆ ರತಿಕ್ರೀಡೆಯನ್ನಾಡಿಯನ್ನ ಕಾಮತಾಪವನ್ನು ಶಾಂತ ಮಾಡುವಂತವನಾಗು. ನಲ್ಲ ಕೇಳೆನ್ನ ಸೊಲ್ಲ. ಹೇ ದುರ್ಲ ಸ್ತ್ರೀಯಳೇ, ನಿನ್ನನ್ನು ಕೂಡಿ ನಾನು ಸುಖ ಪಡೆಯಬೇಕೆಂದು ಘೋರ ವಚನವನ್ನು ಆಡುತ್ತಿರುವೆ. ಮಾತೆ, ನಾನು ನಿನ್ನೊಡನೆ ಕೂಡಿ ರತಿ ಕ್ರೀಡೆಯನ್ನು ಆಡಿದರೆ ಮೂಜಗದಲ್ಲಿ ನನ್ನ ರಾಜ್ಯವತನಕ್ಕೆ ಕುಂದು ಬರುವುದಿಲ್ಲವೇನೇ ಬಾಜಾರ ಗಡಿಕೆ? ಏನು ಕ್ವಜ್ಜ ನಿರ್ಲಜ್ಜ, ಒಣ ತಿಂಡಿ ನಿದ್ದಿಗೇಡಿ ಎಂಬಂತೆ ನಿನ್ನ ಕೂಡ ಗುದ್ದಾಡಿ ಗುದ್ದಾಡಿ ನಾನು ಬಹಳ ಅಪ್ರಬದ್ಧಳಾದೆ. ಶುದ್ಧವಾದ ಬುದ್ಧಿಹೀನಲ್ಲಿ ಒಣ ತಿಂಡಿ ನಿದ್ದಿಗೇಡಿ ಎಂಬಂತೆ ಎಲ್ಲೋ ಮೂರ್ಖ ಇನ್ನೂ ಒಂದು ವರ್ಷ ಪರ್ಯಂತ ಸಿಕಂಡಿ ಆಗಿಕೊಂಡಿರು. ಸದ್ಯಕ್ಕೆ ನಾನೇ ಇಲ್ಲಿಂದ ಎದ್ದು ಹೋಗುತ್ತೇನೆ. ನಮ್ಮ ತಂದೆಯ ಬಳಿಗೆ ರಥವನ್ನು ಹೊಡೆಯುವಂತವನಾಗು. ನಾವು ಇಲ್ಲಿಗೆ 12 ವರ್ಷ ವನವಾಸವನ್ನು ಅನುಭವಿಸಿದ್ದು ಆಯಿತು. ಇನ್ನು ಉಳಿದ 1 ವರ್ಷ ಅಜ್ಞಾತವಾಸವನ್ನು ನಮ್ಮ ನಮ್ಮ ರೂಪಗಳನ್ನು ಬದಲಾಯಿಸಿಕೊಂಡು ವಿರಾಟ ನಗರದಲ್ಲಿ ಕಳೆಯೋಣ. ನಡೆಯುವಂತವರಾಗಿ ಎನ್ನ ಪಟ್ಟದರ್ಶಿಯಳಾದ ದ್ರೌಪದಿಯೇ, ನೀನು ಶೈಲೇಂದ್ರ ವೇಷ ಧಾರಣ ಮಾಡಿಕೊಂಡು ವಿರಾಟ ರಾಜರ ಪಟ್ಟದರ್ಶಿಯಳಾದ ಸುಧಿಷ್ಣಾದೇವಿ ಬಳಿ ಇರುವಂತವಳಾಗು. ಪಾದಾರಿ ಹಿಂದಕ್ಕೆ ವಂದಿಸುವೆನು. ಸಖಿ ನನಗೆ ಕಲ್ಯಾಣವಾಗಲಿ, ಮೇಲೆ ಕೇಳು. ಯಾಕಾಗಲಲ್ಲ, ಅದು ಕೇಳುತ್ತೇನೆ, ಕೇಳುವಂತವಳಾಗು. ಸಖಿ ಕೇಳುತ್ತೇನೆ, ಕೇಳುವಂತವಳಾಗು. ನೀನು ಯಾರವನತೆ? ಇಲ್ಲಿಗೆ ಆಗಮಿಸಿದ ಕಾರಣವೇನು? ಬೇಗನೆ ಹೇಳುವಂತವಳಾಗು. ತಾಯಿ, ನಾನು ಶೈಲೇಂದ್ರಿ ಇದ್ದೇನೆ. ಸುಂದರಿಯಾದ ಶೈಲೇಂದ್ರಿ, ನಮ್ಮ ಕೀಚಕನ ಬಳಿಯಲ್ಲಿ ಹೋಗಿ ಮಧುವನ್ನು ತೆಗೆದುಕೊಂಡು ಬಾರೆ ಲಲಿತಾಮಣಿ. ಹೇ ತಾಯಿ, ಸಖಿ ನಿಮ್ಮನುಜನಾದ ಕೀಚಕನು ಮಹಾಕೂಳನು. ದುಷ್ಟಳೆ, ಏನು ಮಾತನಾಡುವೆ? ಯಾತಕ್ಕೆ ಹೇಸದ ಪಾತಕನು ನನ್ನನ್ನು ಘಾತ ಮಾಡಿನೆಂದು ಬೆದರುತ್ತೀರಿ. ನಿಮ್ಮ ಮಾತ ಕೇಳಿ ಆತರಗೊಂಡು ನಾನು ಆತನ ಬಳಿಗೆ ಹೋದರೆ ನಾನು ನಾತಳಿಲ್ಲದವಳು. ನನಗೊಂದು ಮಾತು ಬರ್ಲಿಕ್ಕಿಲ್ಲವೇನಮ್ಮ? ಆಗಲಿ, ನನ್ನ ಭೋಗದಲ್ಲಿ ಇದ್ದಿದ್ದು ಆಗಲಿ, ತಟ್ಟನೆ ಅಪ್ಪಣೆಯನ್ನು ಕೊಟ್ಟು ಕಳಿಸಮ್ಮ, ನಾನು ಹೋಗಿ ಬರುತ್ತೇನೆ. ನಿನಗೆ ಕಲ್ಯಾಣವಾಗಲಿ, ಹೋಗಿ ಬರುವಂತವಳಾಗು. ಅಣ್ಣ ನಿನ್ನ ಪಾದಾರಿ ಹಿಂದಕ್ಕೆ ವಂದಿಸುವೆನು. ನಿನಗೆ ಕಲ್ಯಾಣವಾಗಲಿ, ಮೇಲೆ ಕೇಳುವಂತವಳ. ಯಾಕಾಗಲಿಲ್ಲ ಹೇ ಸುಂದರಿ, ಬಂದಿಯಾ? ಚೆನ್ನವಾಗಿತ್ತು, ಚೆಂದವಾಗಿತ್ತು. ನಿನ್ನ ರೂಪ ಲಾವಣ್ಯವನ್ನು ನೋಡಿ ನಾನು ಧನ್ಯನಾದೆ, ಧನ್ಯನಾದೆ. ಮುತ್ತು ಮಾಜದೆ ಎನ್ನ ಕಾಮತಾಪವನ್ನು ಶಾಂತ ಮಾಡುವಂತವಳ ಏ ನಲ್ಲಿ ಶಿರೋಮಣಿ. ಹೇ ನಾ ಹೇಳುತ್ತೀನಿ ಕೇಳುವಂತವರ ಇರ್ಬೋದು, ಹೇಳುವಂತವಳ. ಮಧುಮತಿ ಕಳುಹಿದಳು ಮಧುವನ್ನು ತಾರೆಂದು, ಮಧುಮತಿ ಕಳುಹಿದಳು. ಹೇ ನಾ ಹೇಳುತ್ತೀನಿ ಕೇಳುವಂತವರ ಮೋಹಗೊಳಿಸಿ ಗರಡಿ ಮನೆಗೆ ಬರ ಹೇಳಿ ರುದ್ರಾವತಾರಿಯಾದ ಭೀಮನಲ್ಲಿಗೆ ಹೋಗಿ ಈ ಸುದ್ದಿಯನ್ನು ತಿಳಿಸಿ ಈ ಶೂದ್ರನನ್ನು ಸಂಹಾರ ಮಾಡಲು ಹಚ್ಚುತ್ತೇನೆ. ನಾನು ನನ್ನ ಪ್ರಾಣಕಾಂತನ ಬಳಿಗೆ ತೆರಳುತ್ತೇನೆ. ಹೇ ಪ್ರಿಯ, ಈ ನಿಮ್ಮ ಮಂದಿರದಲ್ಲಿ ಮಂದಿ ಬಾಳ ಇರುವ ಕಾರಣ ಸುಂದರವಾದ ಗರಡಿ ಮನೆಗೆ ಬರುವಂತವರಾಗಿರಿ. ನಾನು ನನ್ನ ತಂದೆ ತಾಯಿಗಳಿಗೆ ಹೇಳಿ ಬರುತ್ತೇನೆ. ಹೇ ಸುಂದರಿ, ಬೇಗನೆ ಹೋಗಿ ಬರುವಂತವಳಾಗು. ಯಾಕಾಗಲಲ್ಲದು ಹೇಗೆ ಮಾಡಲಿ ಎಂದು ಎಬ್ಬಿಸಲಿ. ಹೇ ಪ್ರಾಣಕಾಂತ ಭೀಮರತ್ನ, ಎದ್ದೇಳು ಎದ್ದೇಳು ಮುದ್ದು ಮೋಹನಾಂಗ. ಯಾರವರು ಕಾಂತೆ ದ್ರೌಪದಿ ಏನು? ಹೌದು ಪ್ರಿಯ, ಇಂಥ ಅಪರಾತ್ರಿಯೊಳ ಏಕಾಂತಳಾಗಿ ಬಂದ ಕಾರಣವೇನು? ಬೇಗನೆ ಹೇಳುವಂತವಳ. ಹೇ ಪ್ರಾಣಕಾಂತ, ಕೂಳನಾದ ಕೀಚಕನು ಎನ್ನ ತಾರುಣ್ಯವನ್ನು ಕಂಡು ಕಾಮ ವಿಕಾರನಾಗಿ ಕಂಗೆಟ್ಟು ನಡು ದಾರಿಯಲ್ಲಿ ಬಾರೆಂದು ಬಾರಿ ಬಾರಿಗೆ ನನ್ನ ಸೀರೆಯ ಚರಗಣ್ಣು ಹಿಡಿದು ಎಳೆದಾಡಿದನು. ಕಾರಣ ಅವಗೆ ಮೋಸ ಮಾಡಿ ಗರಡಿ ಮನೆಗೆ ಬರ ಹೇಳಿ ಬಂದಿರುವೆನು. ನೀನು ತಡ ಮಾಡಿದೆ, ಅಲ್ಲಿಗೆ ಹೋಗಿ ಆ ಶೂದ್ರನನ್ನು ನೀಗೆ ಬರುವಂತವನಾಗಯ್ಯ ಪ್ರಾಣ ಮನೋಹರಣೆ. ಹೇ ಸುಂದರಿ, ಮಾತುಗಳನ್ನು ತಂದು ತಂದು ಎನ್ನ ಮುಂದೆ ಹೇಳುತ್ತಿರುವೆಯಲ್ಲ. ಒಂದು ಒಂದು ದಿವಸ ಆದರೂ ನಿನ್ನ ಬಾಯಿಂದ ಆನಂದದ ಮಾತು ಬಂದಿತೆ? ಛೇ ಮಂದಮತಿಯೇ, ಆ ಬಂದೂರನನ್ನು ಕೊಂದು ಹಾಕುವುದು ನನ್ನಿಂದ ಸರ್ವತ ಆಗದು. ಬಂದ ಹಾದಿಯಿಂದ ಹಿಂದಕ್ಕೆ ತೆರಳುವಂತ ಮಳಗು. ಏನಿರುವುದು ಹೇಳುವಂತ ಮಳಗು. ಏನಿರುವ ಮಾತು ಸಲ್ಲದಯ್ಯ ಕಾಂತ, ಬಿಡು ನಿನ್ನ ಪ್ರಾಂತ. ಏ ಸುಂದರಿ, ನೀನು ಹುಟ್ಟಿರುವ ಸೀರೆಯನ್ನು, ಹೊಟ್ಟಿರುವ ಕುಬ್ಬಸವನ್ನು, ಇಟ್ಟಿರುವ ಅಷ್ಟು ದಾಗಿನಗಳನ್ನು ಕೊಟ್ಟು ಬಿಡು, ಹುಟ್ಟು ತೊಟ್ಟು ಶೃಂಗಾರವಾಗುತ್ತೇನೆ. ಯಾಕಾಗಲಲ್ಲದು, ತೆಗೆದುಕೊಂಡು ಹೋಗಿ ಬರುವಂತವರಾಗಿ. ಯಾಕಾಗಲಲ್ಲದು, ನಾಗವೇಣಿಯು ಮಾತು ಕೊಟ್ಟ ಪ್ರಕಾರ ಗರಡಿ ಮನೆಗೆ ಬಂದಿರುವಳು. ಇವಳ ಅಂಗ ಸುಖವನ್ನು ಅನುಭೋಗಿಸುತ್ತೇನೆ. ಎಲೋ ಚದುರನೆ, ಈ ಚದುರೆಯನ್ನು ಕಂಡು ಇಷ್ಟೇಕೆ ಬೆದರುವಿ? ಮುಂದಕ್ಕೆ ಬಾರಲು ಹಂದಿ ಅಂತವನೆ. ಮದವನ್ನ ಹೇಳುತ್ತೇನೆ ಕೇಳುವಂತವನ. ಇದುವರೆಗೆ ರೇವಣಪ್ಪ ಗಣಪ್ಪ ಮತ್ತು ಸಂಗಡಿಗರಿಂದ ದೊಡ್ಡಾಟವನ್ನು ಕೇಳಿದರೆ ಈಗ ಕೇಳಿ ನಿಡೋನಿಯ ಅಡವೆಪ್ಪ ಅಲಿಯಾಬಾದ್ ಮತ್ತು ಸಂಗಡಿಗರಿಂದ ಡೊಳಿನ ಪದಗಳನ್ನು ಬಸವನಹಳ್ಳಿ